ಕಾಮನ್ ಆಗಿ ಎಲ್ಲೂ ಬಳಕೆ ಆಗಿಲ್ಲ. ಮ್ಯಾಂಗೋಸ್ ಅನ್ನೋದು ಕಾಮನ್ ಆಗಿ ಬಳಕೆ ಆಗಿದೆ. ಆ ಮ್ಯಾಂಗೋಸ್ಗೆ ಎರಡೂ ಸೆಂಟೆನ್ಸ್ ಅಲ್ಲಿ ತ್ರೀ ಅನ್ನೋದು ಸಿಗುತ್ತೆ. ಈಗ ಆರ್ ಅನ್ನೋದಕ್ಕೆ ನಮಗೆ ಫೋರ್ ಅನ್ನೋದನ್ನು ಸಿಕ್ತು. ಹಾಗಾದ್ರೆ ಗುಡ್ ಅನ್ನೋದಕ್ಕೆ ಅಲ್ಲ ರೈಪ್ ಅನ್ನೋದಕ್ಕೆ ನಮಗೆ ಈಗ ಸಿಕ್ಕಿದ್ದು ನೈನ್ ಅನ್ನೋದು. ಯಾಕೆಂದ್ರೆ ಈ ವಾಕ್ಯದಲ್ಲಿ ಮ್ಯಾಂಗೋಸ್ ಆರ್ ರೈಪ್ ಅನ್ನೋದ್ರಲ್ಲಿ ತ್ರೀ ಆಯ್ತು ಕೋಡಿಂಗು, ಫೋರ್ ಅನ್ನೋದು ಸಿಕ್ತು, ಉಳಿದಿದ್ದು ನೈನ್. ದಟ್ ಈಸ್ ರೈಪ್ ಅನ್ನೋದಕ್ಕೆ ನೈನ್. ಇನ್ನು ಈ ವಾರದ ಈ ಉತ್ತರಗಳೊಂದಿಗೆ ಇಂದಿನ ಮೆದುಳಿಗೆ ಕಸರತ್ತು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ, ಅಲ್ಲಿಯವರೆಗೂ ಅನುಮತಿ ಕೊಡಿ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೆದುಳಿಗೆ ಕಸರತ್ತು ಮೂಡಿಬಂತು. ಕಾರ್ಯಕ್ರಮದ ಪ್ರಸ್ತುತಿ ಎಂ ಶಿವಕುಮಾರ್ ಮತ್ತು ಸುಜಾತಾ ಎಫ್ ತಳ್ವಾರ್. ತಾಂತ್ರಿಕ ಸಹಕಾರ ದಿನಕರ್ ಶಾಸ್ತ್ರಿ ಮತ್ತು ಡಿ ಅರವಿಂದನ್. ನೂರ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ ಎಫ್ಎಂ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ನೇರ ಫೋನಿನ್ ಕಾರ್ಯಕ್ರಮ. ತೋಟಗಾರಿಕೆ ಇಲಾಖೆಯಿಂದ ವಿವಿಧ ಯೋಜನೆಗಳಡಿಯಲ್ಲಿ ರೈತರಿಗೆ ದೊರೆಯುವ ಸವಲತ್ತುಗಳ ಕುರಿತು ಹಾಸನ ಜಿಲ್ಲೆಯ ತೋಟಗಾರಿಕಾ ಉಪನಿರ್ದೇಶಕರಾದ ಹೆಚ್ಆರ್ ಯೋಗೇಶ್ ಅವರೊಂದಿಗೆ ನೇರ ಫೋನಿನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಸಂಪರ್ಕಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು 2462 2452258, ಎಸ್ಟಿಡಿ ಕೋಡ್ 08172. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲೇ ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲು ತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಉದ್ಯೋಗವಾಣಿ ಕೇಳುವರೆ, ನನ್ನ ಹೆಸರು ಸುಮನ್ ಅಂತ. SSLC ಪಾಸ್ ಆದ ನಂತರ 2014 GTTC ಹರಿಯರ ಡಿಪ್ಲೊಮೋ ಕೋರ್ಸ್ ಅನ್ನು ಪಡೆದಿದ್ದೇನೆ. ಈಗ ಸೀನಿಯರ್ ಇಂಜಿನಿಯರ್ ಆಗಿ ಮೈನಿ ಪ್ರಿಸಿಷನ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಬ್ಯಾಂಗ್ಳೂರಲ್ಲಿ ವರ್ಷಕ್ಕೆ 500,000 ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ GTTC ಕೋರ್ಸ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಪ್ರಿಯ ಕೇಳುಗರೆ, ಲೈಫ್ ಲೈನ್ ಫೀಡ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಚಿಕ್ಕಮಗಳೂರು, ಇವರು ಇದೇ June 26 ಭಾನುವಾರ ಬೆಳಗ್ಗೆ 10:30 ಚಿಕ್ಕಮಗಳೂರಿನ ಕನಕ ಭವನದಲ್ಲಿ ಉಚಿತವಾಗಿ ಸೋಯಾ ಬಿತ್ತನೆ ಬೀಜ ವಿತರಣಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. ಆಸಕ್ತಿಯುಳ್ಳ ಪ್ರಗತಿಪರ ಕೃಷಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಇದರ ಉಪಯೋಗವನ್ನು ಪಡೆದುಕೊಳ್ಳಲು ಕೋರಲಾಗಿದೆ. ಸಂಸ್ಥೆಯ 7022620578, ಮತ್ತೊಮ್ಮೆ 7022620578 ಈ ಸಂಖ್ಯೆಗೆ ಕರೆ ಮಾಡಿ ತಮ್ಮ ಭಾಗವಹಿಸುವಿಕೆಯನ್ನು June 24 ಒಳಗಾಗಿ ಖಚಿತಪಡಿಸುವುದು. ನಿಮ್ಮ ಮನೆಯಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800240049 ಕರೆ ಮಾಡಿ. ಈಗ ಕೇಳಿ, ತೋಟಗಾರಿಕೆ ಇಲಾಖೆಯಿಂದ ವಿವಿಧ ಯೋಜನೆಗಳಡಿಯಲ್ಲಿ ರೈತರಿಗೆ ದೊರೆಯುವ ಸವಲತ್ತುಗಳ ಕುರಿತು ಹಾಸನ ಜಿಲ್ಲೆಯ ತೋಟಗಾರಿಕಾ ಉಪನಿರ್ದೇಶಕರಾದ ಎಚ್ಆರ್ ಯೋಗೇಶ್ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಈ ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರತಕ್ಕಂಥ ವಿಷಯ, ತೋಟಗಾರಿಕೆ ಇಲಾಖೆಯಿಂದ ವಿವಿಧ ಯೋಜನೆಗಳ ಅಡಿಯಲ್ಲಿ ರೈತರಿಗೆ ದೊರೆಯುವ ಸವಲತ್ತುಗಳು. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಮುಂಗಾರು ಹಂಗಾಮು ಈಗಾಗಲೇ ಪ್ರಾರಂಭ ಆಗಿದೆ, ಸಾಕಷ್ಟು ಕೃಷಿ ಚಟುವಟಿಕೆಗಳು ನಡೀತಾ ಇದ್ದಾವೆ. ತೋಟಗಾರಿಕೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸಾಕಷ್ಟು ಚಟುವಟಿಕೆಗಳು ನಡೀತಾ ಇರತಕ್ಕಂಥದ್ದು. ಇದಕ್ಕೆ ಇಲಾಖೆಯು ಕೂಡ ತಯಾರಿಯನ್ನ ಮಾಡಿಕೊಂಡಿದ್ದು ಅನೇಕ ಹೊಸ ಹೊಸ ಕಾರ್ಯಕ್ರಮಗಳು ಮತ್ತು ಯೋಜನೆಗಳನ್ನು ಇದೀಗ ಜಾರಿಗೆ ತರ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಈ ಸಾಲಿನಲ್ಲಿ ನಮ್ಮ ರೈತ ಬಾಂಧವರಿಗೆ ತೋಟಗಾರಿಕೆ ಇಲಾಖೆಯಿಂದ ಏನೆಲ್ಲ ಕಾರ್ಯಕ್ರಮಗಳು ಯೋಜನೆಗಳು ಇದ್ದಾವೆ, ಅವುಗಳ ಸದ್ಬಳಕೆಯನ್ನು ಹೇಗೆ ಮಾಡಿಕೊಳ್ಳಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಅಥವಾ ಏನಾದರೂ ಸಮಸ್ಯೆ ಇದ್ದರೆ ನೀವು ಅದನ್ನು ನಮ್ಮ ಹಾಸನ ಜಿಲ್ಲೆಯ ತೋಟಗಾರಿಕಾ ಉಪನಿರ್ದೇಶಕರಾದ ಡಾಕ್ಟರ್ ಎಚ್.ಆರ್. ಯೋಗೇಶ್ ಅವರ ಗಮನಕ್ಕೆ ತರಬಹುದು ನೇರವಾಗಿ, ಹಾಗೂ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಕೂಡ ಅವರ ಗಮನಕ್ಕೆ ತರಬಹುದು. ಯೋಜನೆಗಳ ಮಾಹಿತಿಯನ್ನು ಇವತ್ತು ಮಾಡಿಕೊಡ್ಲಿಕ್ಕಾಗಿ ಎಚ್.ಆರ್. ಯೋಗೇಶ್ ಅವರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಸರ್, ತಮಗೆ ನಮಸ್ಕಾರ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಮುಂಗಾರು ಚೆನ್ನಾಗಿ ಪ್ರಾರಂಭ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಕೂಡ, ಸಾಕಷ್ಟು ಚಟುವಟಿಕೆಗಳು ನಡೀತಾ ಇದ್ದಾವೆ. ತೋಟಗಾರಿಕೆ ಇಲಾಖೆಯಿಂದ ಏನೆಲ್ಲ ಕಾರ್ಯಕ್ರಮಗಳು ಈ ಸಾಲಿನಲ್ಲಿ ಇದ್ದಾವೆ? ಸರ್, ಈಗಾಗಲೇ ನಾವು ಯೋಜನೆಗಳ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಈಗಾಗಲೇ ಮುಂಗಾರು ಪ್ರಾರಂಭವಾಗಿದೆ, ಜೊತೆಗೆ ನಮ್ಮ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ನಾವು ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಏನು ಅನುಷ್ಠಾನ ಮಾಡ್ತಿದ್ದೇವೆ. ಈ ವರ್ಷಕ್ಕೆ ಈಗಾಗಲೇ ಅದು ಅಧಿಸೂಚನೆಯಾಗಿ ಮತ್ತೆ ರೈತರುಗಳು ಕಟ್ಟಲಿಕ್ಕೆ ಈಗಾಗಲೇ ಪ್ರಾರಂಭ ಆಗಿಬಿಟ್ಟಿದೆ. ಅದು ನಮ್ಮ ಜಿಲ್ಲೆಯಲ್ಲಿ ಈ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆ ಬಹಳ ಒಂದು ಪ್ರಮುಖವಾದಂತಹ ಯೋಜನೆ. ಈ ಯೋಜನೆಯಲ್ಲಿ ರೈತರಿಗೆ ಸಾಕಷ್ಟು ಅವಕಾಶಗಳಿದೆ. ಯಾವುದೇ ರೈತರುಗಳು ತಮ್ಮ ಜಮೀನಿನಲ್ಲಿ ಯಾವುದೇ ಬೆಳೆ ಇದ್ರೇ ಬೇರೆ ಬೇರೆ ಹವಾಮಾನ ವೈಪರೀತ್ಯದಿಂದ ಏನಾದರೂ ಬೆಳೆಗಳಿಗೆ ಹಾನಿಯಾದರೆ ಅಂಥ ಬೆಳೆಗಳಿಗೆ ನಾವು ಈ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆ ಹಿಡಿನಲ್ಲಿ ಪರಿಹಾರವನ್ನು ಪಡಲಿಕ್ಕೆ ಅವಕಾಶ ಇರ್ತದದು. ಅದಕ್ಕೆ ಕಂಪಲ್ಸರಿಯಾಗಿ ನಮ್ಮೆಲ್ಲ ರೈತರುಗಳು, ನಾನು ಈ ಮುಂದೆ ಏನು ಹೇಳ್ತೀವಿ ಯಾವ ಬೆಳೆಗಳಿಗೆ ಯಾವ್ಯಾವ್ದು ವ್ಯಾಪ್ತಿನಲ್ಲಿ ಅವರು ವಿಮೆ ಮಾಡಿಕೊಳ್ಬಹುದು ಅಂತ ಏನು ಅವಕಾಶ ಇದೆ ಆ ಬೆಳೆಗಳಿಗೆ ಅಲ್ಲಿ ವಿಮೆಯನ್ನು ಮಾಡಿಸಿಕೊಂಡ್ರೆ ಖಂಡಿತವಾಗಿಯೂ ಅವರಿಗೆ ವಿಮಾ ಸವಲತ್ತು ಸಿಗಲಿಕ್ಕೆ ಬಹಳ ಅವಕಾಶಗಳಿದೆ. ಇಲ್ಲಿ ಕಳೆದ 3-4 ವರ್ಷದಿಂದ ಕೆಲವೊಬ್ಬರು ರೈತರಿಗೆ ಹೊರತುಪಡಿಸಿ ಉಳಿಕೆ ಎಲ್ಲ ರೈತರುಗಳಿಗೆ ನಮ್ಮ ಜಿಲ್ಲೆಯಲ್ಲಿ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಲ್ಲಿ ಅವು ಸವಲತ್ತು ಸಿಕ್ಕಿದೆ ರೈತರುಗಳಿಗೆ. ಸೊ ಅದರಿಂದ ರೈತರುಗಳು ದಯಮಾಡಿ ಈ ನಾವು ಏನು ಬೆಳೆಗಳನ್ನ ಹೇಳ್ತೀವಿ, ಈ ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲಿ ಈ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಡಿನಲ್ಲಿ ಕಾಳುಮೆಣಸು, ಅಡಿಕೆ, ದಾಳಿಂಬೆ ಮತ್ತು ಮಾವು ಈ 4 ಬೆಳೆಗಳು ಅಧಿಸೂಚಿತ ಆಗಿವೆ. ಸೊ ಈ 4 ಬೆಳೆಗಳಿಗೆ ನಮ್ಮ ರೈತರುಗಳು ವಿಮೆಯನ್ನು ಮಾಡಿಸಿಕೊಳ್ಬಹುದು. ಸೊ ಪ್ರಮುಖವಾಗಿ ನಮ್ಮಲ್ಲಿ ಅತಿ ಹೆಚ್ಚು ಕಾಳುಮೆಣಸು ಯೋಜನೆ, ಈ ಕಾಳುಮೆಣಸು ಏನಿದೆ, ಕಾಳುಮೆಣಸನ್ನು ನಮ್ಮ ಸಕಲೇಶಪುರ ತಾಲೂಕು, ಆಲೂರು ತಾಲೂಕು ಮತ್ತು ಬೇಲೂರು ತಾಲೂಕಿನಲ್ಲಿ ಕಾಫಿ ಮಧ್ಯ ಸಿಲ್ವರ್ ಓಕೆಗೆ ಅಂತರ್ ಬೆಳೆಯಾಗಿ ಬೆಳೀತಾರೆ ರೈತರುಗಳು. ಮತ್ತು ನಮ್ಮ ಆ ಮಲೆನಾಡು ತಾಲೂಕುಗಳಲ್ಲಿ ಸಹ ಹವಾಮಾನ ವೈಪರೀತ್ಯ ಜಾಸ್ತಿ ಇರ್ತದೆ, ತಮಗೆಲ್ಲ ಗೊತ್ತಿರೋ ಹಾಗೆ. ಒಮ್ಮೊಮ್ಮೆ ಅತಿ ಹೆಚ್ಚು ಮಳೆ ಬೀಳುವಂಥದ್ದು, ಒಮ್ಮೊಮ್ಮೆ ಮಳೆ ಕಾಲಕ್ರಮೇಣ ಬಹಳ ಕಡಿಮೆ ಆಗಿಬಿಡುವಂಥದ್ದು, ಅಥವಾ ಆರ್ದ್ರತೆ ಜಾಸ್ತಿ ಆಗುವಂಥದ್ದು, ಗಾಳಿ ಪ್ರಮಾಣ ಜಾಸ್ತಿ ಆಗುವಂಥದ್ದು, ಪ್ರವಾಹ ಆಗುವಂಥದ್ದು, ಈ ಎಲ್ಲ ಹವಾಮಾನ ವೈಪರೀತ್ಯ ಸಿಚುವೇಶನ್ಗಳಿಗೆ ಪಡಲಿಕ್ಕೆ ಅವಕಾಶ ಇದೆ. ಅದರಿಂದ ನಮ್ಮ ರೈತರುಗಳು ಸೊ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಪಡ್ಕೊಳ್ಬೇಕು. ಈಗಾಗಲೇ ನಾನು ಹೇಳ್ದಂಗೆ ಈ ಕಾಳುಮೆಣಸು ಮತ್ತು ಅಡಿಕೆಗೆ ಸಕಲೇಶಪುರ, ಆಲೂರು, ಅರಕಲಗೂಡು ಈ 3 ತಾಲೂಕು ನಾನೇನು ಹೇಳಿದೆ ಈಗ, ಸಕಲೇಶಪುರ, ಆಲೂರು, ಅರಕಲಗೂಡು ಈ 3 ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಈ ಕಾಳುಮೆಣಸು ಮತ್ತು ಅಡಿಕೆ ಬೆಳೆಗೆ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಲ್ಲಿ ಅವರು ವಿಮೆಗೆ ನೋಂದಣಿ ಮಾಡಲಿಕ್ಕೆ ಅವಕಾಶ ಇದೆ. ನೆಕ್ಸ್ಟ್ ನಮ್ಮ ಬೇಲೂರು ತಾಲೂಕಿನಲ್ಲಿ ಕಾಳುಮೆಣಸು ಬೆಳೆಗೆ ಚಿಕ್ಕಮೇದೂರು, ಹಿಬ್ಬೀಡು, ಹನಿಕೆ, ದಬ್ಬೆ, ಹುನಗನಹಳ್ಳಿ, ತೊಳಲು, ಚಿಕ್ಕನಹಳ್ಳಿ, ಅರೆಹಳ್ಳಿ. ಹಲೋ ಹಲೋ ಹಲೋ ಸರ್, ಮುಂದುವರಿಸಿ ಸರ್, ತೊಂದರೆ ಆಯಿತು. ಚೀಕ್ನಹಳ್ಳಿ, ಅರೆಹಳ್ಳಿ, ಅನುಘಟ್ಟ, ತುಂಬುದೇವನಹಳ್ಳಿ, ನಾರ್ವೆಪೇಟೆ, ಮಲಸಾವರ, ಕೋಗಿಲಮನೆ, ಕಳ್ಳೇರಿ, ಯಂಸಂದಿ, ಬಿಕ್ಕೋಡು, ಲುಕ್ಕುಂದ, ಕೆಸಗೋಡು, ಕುಶಾವರ, ಮದಗಟ್ಟ, ಗಂಗೂರು, ಈಗ ನಾನು ಏನು ಹೇಳಿದೆ ಈ ಪಂಚಾಯತಿಗಳಿಗೆ ಈ ವಿಮಾ ಯೋಜನೆಯಡಿನಲ್ಲಿ ಕಾಳುಮೆಣಸು ಬೆಳೆಗೆ ವಿಮಾ ಸೌಲಭ್ಯವಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ನು ನಮ್ಮ ಬೇಲೂರು ತಾಲೂಕಿನಲ್ಲಿ ಅಡಿಕೆ ಬೆಳೆಗೆ ಹುನಗನಹಳ್ಳಿ, ತೊಳಲು, ಸವಾಸಿಹಳ್ಳಿ, ಯಲಹಂಕ, ಚಿಕ್ಕನಹಳ್ಳಿ, ಅನುಘಟ್ಟ, ಮಲಸಾವರ, ಯಮಹಸಂದಿ. ಹೇಳಿ ಹೇಳಿ. ನಮಸ್ತೆ ಹೇಳಿ ಸರ್. ನಮಸ್ತೆ ಸರ್, ನಾ ಅರ್ಸಪ್ಪ ಅಂತ ಆಲೂರಿಂದ. ಹೆಸರೇಳಿ ಇನ್ನೊಂದ್ ಸರಿ. ಅರ್ಸಪ್ಪ ಅಂತ ಸರ್, ಆಲೂರಿಂದ. ಮಾತಾಡಿ ಅರ್ಸಪ್ಪ ಅವ್ರೆ. ಸರ್, ಈಗ ಇಲ್ಲಿ ಹವಾಮಾನ ಆಧಾರಿತವಾಗಿ ಅಡಿಕೆ, ಕಾಳುಮೆಣಸು, ಮಾವು ಇದಕ್ಕೆ ಕೊಡ್ತಾ ಸರ್. ಸೊ ಇಲ್ಲಿ ಅಂತ ಯಥೇಚ್ಛವಾದ ಭೂಮಿ ಹೊಂದಿರೋರು ತುಂಬಾ ಕಮ್ಮಿ. ಹ್ಮ್, ಅರ್ಸಪ್ಪ ಹೇಳಿ ಹೇಳಿ ಹೇಳಿ. ಹಾ, ಈಗ ಎಲ್ಲ ಒಂದ್ ಗಿಡ ಎರಡು ಗಿಡ ಹಾಕಿದ್ರೆ ಅವ್ರಿಗೆಲ್ಲ ಪರಿಹಾರ ಕಟ್ಟಕ್ ಆಗತ್ತಾ ಸರ್? ಇದು ಅರ್ಸಪ್ಪನರಿ ಹಂಗೆ ಹೇಳಿಕ್ ಆಗೋದಿಲ್ಲ. ಈಗ ನಿಮ್ಮಲ್ಲಿ ಆಲೂರಿನಲ್ಲಿ ಒಂದ್ ಬೆಳೆ ಎರಡ್ ಬೆಳೆ ಅಂತ ಹೇಳಕ್ ಹೋಗ್ಬಿಡಿ. ಎಕರೆ ಗಟ್ಟಲೆ ಬೆಳೆದ ರೈತರುಗಳು ಇದಾರಲ್ಲಿ ಅಲ್ವಾ? ಒಂದ್ ಹೇಳ್ಬಿಡ್ತೀನಿ ಹೇಳ್ಬಿಡ್ತೀನಿ ಅರ್ಸಪ್ಪ, ನೀವ್ ಹೇಳಿದ್ ನನ್ಗೆ ಅರ್ಥ ಆಯ್ತು. ಎಕರೆ ಗಟ್ಟಲೆ ಬೆಳೆದ ರೈತರುಗಳು ಇದ್ದಾರೆ. ಯಾವತ್ತು ವಿಮೆಯನ್ನ ಮಾಡಿಸುವಂತದ್ದು ಎಕರೆವಾರು ವಿಮೆಯನ್ನ ಮಾಡಿಸ್ಬೇಕು. ಅದನ್ನ ಒಂದ್ ಗಿಡಕ್ಕೆ ಎರಡು ಗಿಡಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆ ಸಂದರ್ಭದಲ್ಲಿ ನಿಮ್ದು ಏನಾದ್ರೂ ಒಂದ್ ಎಕರೆ ಎರಡು ಎಕರೆ ನಿಮ್ಗೆ ಗೊತ್ತಿರ್ತದೆ. ಒಂದ್ ಎಕರೆ ಅಂದ್ರೆ ಮಿನಿಮಮ್ ಒಂದ್ 500 ಗಿಡ, 550 ಗಿಡ ಬೀರ್ಬೇಕಾಗ್ತದೆ. ನಮ್ಮ ಅಡಿಕೆ ಸಾಲಿಗೆ ಕಂಪೇರ್ ಮಾಡಿದ್ರೆ ಅಡಿಕೆಗೆ ಆಲ್ಮೋಸ್ಟ್ ಒಂದ್ 550 ಗಿಡ ಇರ್ಬೇಕಾದ್ರೆ ಒಂದ್ ಎಕರೆಗೆ. ಕಾಳುಮೆಣಸು ಅದೇ ಪ್ರಮಾಣದಲ್ಲಿ ಇರ್ಬೇಕಾಗ್ತದೆ. ಆ ರೀತಿ ನಿಮ್ಗೆ ತೋಟ ಇದ್ರೆ ಮಾಡಿಸಿ ಖಂಡಿತ. ಆ ರೀತಿ ಇಲ್ಲ, ನಿಮ್ಮಲ್ಲಿ 10 ಗಿಡ ಇದೆ, 15 ಗಿಡ ಅಂದ್ರೆ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು. ಅದೇ ಸರ್, ಸರ್ಕಾರ ಮಾಡ್ಬಿಡಿದೆ, ಅರೆ ಮಲ್ನಾಡು ಅಂತ ಅನುಮೋದನೆ ಮಾಡ್ಬಿಡಿದೆಯಲ್ಲ ಸರ್ ನಮ್ಮ ಆಲೂರಿಗೆ ಯಾವ್ದೇ. ಈಗ ಇಲ್ಲ, ಈಗ ನಾವು ಸರ್ಕಾರ ಆಗ್ಲಿ, ನೀವಾಗ್ಲಿ, ನಾವಾಗ್ಲಿ, ಒಂದು ಒಬ್ಬರನ್ನ ನಾವು ಗಮನದಲ್ಲಿ ಇಟ್ಕೊಂಡು ಮಾಡೋದಿಲ್ಲ. ಅದನ್ನ ಎಕರೆವಾರು ಯಾರು ಬೆಳೀತಾರೆ ಅವ್ರನ್ನ ಗಮನ ಇಟ್ಕೊಂಡು ಮಾಡಿರ್ತಾರೆ. ನಿಮ್ಗೆ ಬೇರೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ, ಬೇರೆ ಯೋಜನೆಗಳ ಅವಕಾಶ ಇದೆ, ಅದ್ರಲ್ಲಿ ಮಾಡ್ಕೊಳ್ಳಿ. ಈ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಲ್ಲಿ ಎಕರೆವಾರು ಯಾರು ಬೆಳೆದಿರ್ತಾರೆ ಅವರೇ ಮಾಡ್ಕೊಳ್ಬೇಕಾಗ್ತದೆ. ಅದರಿಂದ ಅವ್ರು ಮಾಡ್ಕೊಳ್ತಾರೆ. ನಿಮ್ದು ಗಿಡಗಳು ಕಡಿಮೆ ಆದ್ರೆ ನೀವು ಬೇರೆ ಸವಲತ್ತು ತಗೊಳ್ಳಿ. ಈ ಯೋಜನೆಯಲ್ಲಿ ನೀವು ಸವಲತ್ತು ತಗೊಳ್ಳಿ ಅವಕಾಶ ಇಲ್ಲ ಅಂತ ಸುಮ್ಮನೆ ಆಗ್ಬಿಡಿ. ನೀವು ಬೇರೆ ಬೆಳೆ ಬೆಳೆಯಲ್ಲಿ ಯಾವ್ದಾದ್ರು ಅಥವಾ ಇಲಾಖೆಯಿಂದ ಒಂದು ಪರಿಹಾರ ಸಿಕ್ಕಿದ್ರೆ ಸಣ್ಣ ಸಿಕ್ಕ ಬಡ ರೈತರಿಗೆಲ್ಲ ಸ್ವಲ್ಪ ಅನುಕೂಲ ಆಗುತ್ತೆ. ಈಗ ಉದಾಹರಣೆಗೆ ನಿಮ್ಮ ನಮ್ಮ ಅರಕಟ್ಟಗೂಡು ಆಲೂರು ತಾಲೂಕಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಡಿನಲ್ಲಿ ಕಾಳುಮೆಣಸು ಹೊಸ ಗಿಡ ಹಾಕೊಳ್ಳೋದಕ್ಕೆ, ಆಮೇಲೆ ಕಾಳುಮೆಣಸು ತೋಟ ಇದ್ದು ಈಗಾಗಲೇ ಅದು ಹಾನಿಯಾಗಿದ್ದು ಅದನ್ನ ಪುನಶ್ಚೇತನ ಮಾಡ್ಕೊಳ್ಳೋದಕ್ಕೂ ಸಹ ಸಹಾಯಧನ ಇದೆ. ನೀವು ನಮ್ಮ ಇಲಾಖೆಯನ್ನು ಆಲೂರು ತಾಲೂಕಲ್ಲಿ ಸಂಪರ್ಕ ಮಾಡಿದ್ರೆ ಇದ್ರ ಸೌಲಭ್ಯದ ಬಗ್ಗೆ, ಅಡಿಕೆ ಹೊಸ ತೋಟವನ್ನು ಮಾಡ್ಕೊಳ್ಳೋದಕ್ಕೆ, ಕಾಳುಮೆಣಸು ಹೊಸ ತೋಟವನ್ನು ಮಾಡ್ಕೊಳ್ಳೋದಕ್ಕೆ, ತೆಂಗು ಹೊಸ ತೋಟವನ್ನು ಮಾಡ್ಕೊಳ್ಳೋದಕ್ಕೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವಕಾಶ ಇದೆ. ನೀವುಗಳು ನೇರವಾಗಿ ನಮ್ಮ ಇಲಾಖೆಯನ್ನು ಸಂಪರ್ಕ ಮಾಡಿ ಆಲೂರಿನಲ್ಲಿ, ಖಂಡಿತವಾಗಿ ನೀವು ಅದರಲ್ಲಿ ಒಂದು ಸಹಾಯವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಯಾರು ಸಪ್ತಾರೆ ಅದರಲ್ಲಿ ಅದೇ ಅದಕ್ಕೆಲ್ಲ ಈಗ ಒಂದ್ ಎಕರೆಗೆ ಆ ತರ ಇದೆಯಲ್ಲ ಸರ್ ಕೊಡೋ ಅಂತ ಪ್ರಯೋಜನ ಇದೆಯಾ? ಇದೆ ಇದೆ ಇದೆ ಇದೆ. ಹೌದೌದು ಇದೆ ಇದೆ. ಎಕರೆ ವಾರು ಇದೆ, ಗಿಡದ ವಾರು ಇದೆ, ಅದು ಏನ್ ಸಮಸ್ಯೆ ಇಲ್ಲ. ನೀವು ಎಕರೆಗೂ ತಗೊಳ್ಬಹುದು, ಅರ್ಧ ಎಕರೆಗೂ ತಗೊಳ್ಬಹುದು ಅದನ್ನ. ಆಯ್ತಾ, ತಗೊಳ್ಳಿ, ಹೋಗಿರ್ಲಿ. ಧನ್ಯವಾದ ಅರ್ಸಪ್ಪ ಅವರ ಕರೆ ಮಾಡಿದ್ರೆ. ಸರ್, ಈಗ ನಾನು ಅಡಿಕೆ ಬಗ್ಗೆ ಮಾತಾಡ್ತಾ ಇದ್ದೆ. ಹೌದು. ಈಗ ಬೇಲೂರು ತಾಲೂಕಿನಲ್ಲಿ ಅಡಿಕೆಗೆ ಸಂಬಂಧಪಟ್ಟಂಗೆ ಸುಮಾರು ಹುನಗನಹಳ್ಳಿ, ತೊಳಲು, ಸವಾಸಿಹಳ್ಳಿ, ಯಲಹಂಕ, ಚೀಕ್ನಹಳ್ಳಿ, ಅನುಘಟ್ಟ, ಮಲಸಾವರ, ಯಂಸಂದಿ, ನಾರಾಯಣಪುರ, ಹನಿಕೆ, ಅಗ್ರೆ, ಅಡಗೂರು, ಹುಲ್ಗುಂಡಿ, ಹೆಬ್ಬಾಳು, ಹಳೇಬೀಡು, ಗಡ್ತಳ್ಳಿ, ಚಟಚಟನಹಳ್ಳಿ, ಬಿಕ್ಕೋಡು, ಲಕ್ಕುಂದ, ಕೆಸಗೋಡು, ಕುಶಾವರ, ದಬ್ಬೆ, ಆಂದಲೆ, ರಾಜನ ಸಿರಿಯೂರು, ಅರೆಹಳ್ಳಿ, ತುಮ್ದೇವನಹಳ್ಳಿ, ಇವು ಗ್ರಾಮ ಪಂಚಾಯತಿಗಳು. ಈಗ ನಾವು ನಮಗೆ ಗೊತ್ತಿರೋ ಹಂಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಿಮೆ ಮಾಡಿಸ್ತಾ ಇದ್ದೀವಿ. ಸೊ ಕಾಳುಮೆಣಸು ಅಡಿಕೆಗೆ ಸಂಬಂಧಪಟ್ಟ ಹಾಗೆ ಸಕಲೇಶ್ಪುರ, ಆಲೂರು, ಅರಕಲಗೂಡಿನ ಎಲ್ಲಾ ಗ್ರಾಮ ಪಂಚಾಯತಿಗಳು, ಬೇಲೂರು ತಾಲೂಕಿನ ನಾನು ಏನು ಈಗ ಗ್ರಾಮ ಪಂಚಾಯತಿಗಳನ್ನ ಹೇಳಿದೆ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ರೈತರುಗಳು ವಿಮೆಯನ್ನು ಮಾಡಿಸಿಕೊಳ್ಬಹುದು. ಸೊ ಅದರಿಂದ ರೈತರುಗಳು ತಕ್ಷಣ ಕಾರ್ಯಪ್ರವೃತ್ತರಾಗಿ ಕಾಳುಮೆಣಸು ಮತ್ತೆ ಅಡಿಕೆ ಬೆಳೆಗೆ ಒಂದು ಎಕರೆಗೆ ರೈತರು ಕಟ್ಟಬೇಕಾಗಿರುವಂತದ್ದು ಕೇವಲ ಕಾಳುಮೆಣಸಿಗೆ 940 ರೂಪಾಯಿ, ಅಡಿಕೆಗೆ 2560 ರೂಪಾಯಿ ಒಂದು ಎಕರೆಗೆ. ಇಷ್ಟು ಮೊತ್ತವನ್ನ ನಾವು ಈ ಉದಾಹರಣೆಗೆ ಸಾಲದ ಪಡೆದಂತ ರೈತರುಗಳಾದ್ರೆ ನೇರವಾಗಿ ಬ್ಯಾಂಕಿನವರೇ ಅದನ್ನ ಪಾವತಿ ಮಾಡ್ಕೊಂಡು ಅವರಿಗೆ ಇನ್ಶೂರೆನ್ಸ್ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರ. ಅವರು ಸಾಲ ಪಡೆದಿರೋಂತ ರೈತರುಗಳು ತಮ್ಮ ಹತ್ತಿರದ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ ಅಥವಾ ತಮ್ಮ ಹತ್ತಿರದ ಸಿಟಿಜನ್ ಸರ್ವಿಸ್ ಸೆಂಟರ್ಗಳು ಅವು ಸಂಪರ್ಕಿಸಿ ವಿಮೆಯನ್ನ ಕಟ್ಟಬಹುದು. ಅವರು ಕಟ್ಟಲಿಕ್ಕೆ ಕೊನೆಯ ದಿನಾಂಕ 30/6/2022. ಇದಿಷ್ಟು. ಸೊ ಇದು ಕಾಳುಮೆಣಸು ಮತ್ತು ಕರಿಮೆಣಸು ಬಗ್ಗೆ. ಅಡಿಕೆಗೆ ಏನು ನಾನು ಹೇಳಿದೆ ಈಗ 2560 ಪರ್ ಎಕರೆಗೆ, ಅದನ್ನು ಕಟ್ಟಲಿಕ್ಕೆ ಕೊನೆ ದಿನಾಂಕ 30/6/2022. ಇನ್ನು ದಾಳಿಂಬೆ ಮತ್ತು ಮಾವು ಬೆಳೆಗೆ, ದಾಳಿಂಬೆ ಬೆಳೆಗೆ ಸುಮಾರು ನಮ್ಮ ಅರಸೀಕೆರೆ ತಾಲೂಕ್ನ ಇನ್ನೊಂದು ಕರೆ ಇದೆ. ಹಲೋ ಹಲೋ ನಮಸ್ತೆ, ನಿಮ್ಮ ಹೆಸರೇಳಿ ಮಾತನಾಡಿ. ನಮಸ್ಕಾರ ಸರ್, ನಾನು ಎತ್ತೂರಿಂದ ಗೋವಿಂದೇಗೌಡ, ಆಡ್ಲಳ್ಳಿ ಗೋವಿಂದೇಗೌಡ ಅಂತ ಸರ್. ಮಾತಾಡಿ ಗೋವಿಂದೇಗೌಡ್ರೆ. ಏನಾಗಿದೆ ಅಂದ್ರೆ ಈಗ ಬೆಳೆ ವಿಮೆ ಅಂತ ಹೇಳುತ್ತಾ ಇದಾರಲ್ಲ ಸರ್. ಹೇಳಿ ಹೇಳಿ ಗೋವಿಂದೇಗೌಡ್ರೆ, ಹೇಳಿ ಹೇಳ್ರಿ. ಇಲ್ಲಿ ಏನಾಗಿದೆ ಅಂದ್ರೆ ಅವರು ಇಷ್ಟು ದಿವಸಕ್ಕೆ 8 ದಿವಸ 10 ದಿವಸ ಅಂತ ಮಳೆ, 3 ತಿಂಗಳು ನಮ್ಗೆ ಎತ್ತೂರಿನಲ್ಲಿ ಮಳೆಗಾಲನೇ ಸುಮಾರು 150 ರಿಂದ 145 ಇಂಚ್ ಮಳೆ ಆಗುತ್ತೆ. ಹೌದು, ಅವ್ರು ಇಷ್ಟು ದಿವಸದಲ್ಲಿ ಇಷ್ಟು ಮಳೆ ಹೋಗಿದ್ರೆ ಮಾತ್ರ ವಿಮೆ ಕೊಡ್ತೀವಿ ಅಂತ ಹೇಳ್ತಾರಲ್ಲ ಸರ್. ಹೌದು, ಕಟ್ಟಿಸಲಕ್ಕೆ ಇಷ್ಟು ದಿವಸ ಅಂತ ಕೊಟ್ಟಿದ್ರೆ 3 ತಿಂಗಳಲ್ಲಿ ಮಳೆ ಆಗೋದು ಕೊಳತು. ಈಗ ಗೋವಿಂದೇಗೌಡ್ರೆ, ಈಗ ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಎತ್ತೂರು ಭಾಗದಲ್ಲಿ ಜಾಸ್ತಿ ಮಳೆ ಕಳೆದ 50 ವರ್ಷದಿಂದ ಬೀಳ್ತಾ ಇದೆ ಅಲ್ವಾ? ಹೌದು, ಈಗ ಹೊಸದಾಗೇನು ಬೀಳ್ತಾ ಇಲ್ಲ ಅದು. ಸೊ 50 ವರ್ಷ ಹೇಳ್ಬಿಡ್ತೀನಿ ನಾನು, ಹೇಳದ್ ಕೇಳಿಸಿ ಹೇಳಿ, ಈಗ ನಾನು ಹೇಳದ್ ಕೇಳಿಸಿ ಹೇಳಿ, ಕರೆಕ್ಟ್ ಆಗಿ ಕೇಳಿಸಿ ಹೇಳಿ. 50 ವರ್ಷದಿಂದ ಏನು ಮಳೆ ಬೀಳ್ತಾ ಇದೆ, ಕಳೆದ 15 ವರ್ಷದಿಂದ ಏನು ಜೂನ್ ಜುಲೈ ಆಗಸ್ಟ್ ಮಾಹೆಗಳಲ್ಲಿ ಮಳೆ ಬಿದ್ದಿದೆ, ಅದರ ಸರಾಸರಿಯನ್ನ ತೆಗೆದುಕೊಳ್ತಾರೆ, ಅದರ ಸರಾಸರಿನ ತೆಗೆದುಕೊಂಡು ಅದಕ್ಕಿಂತ ಜಾಸ್ತಿ ಮಳೆ ಬಿದ್ರೆ ಡ್ಯಾಮೇಜ್ ಕ್ರಾಪ್ಗೆ, ಈಗ ಕಾಳುಮೆಣಸು ಬೆಳೆಗೆ ಎಷ್ಟು ಜಾಸ್ತಿ ಮಳೆ ಬಿದ್ರೆ ಅದಕ್ಕೆ ಹಾನಿಯಾಗ್ತದೆ ಅಂತ ಅದಕ್ಕೊಂದು ಒಂದು ಸ್ಟಿಪ್ಯುಲೇಟೆಡ್ ಮಳೆ ಪ್ರಮಾಣ ಇದೆ. ಅದಕ್ಕೆ ಆ ಮಳೆ ಪ್ರಮಾಣ ಗಮನದಲ್ಲಿ ಇಟ್ಕೊಂಡು ಎಷ್ಟು ಮಳೆ ಜಾಸ್ತಿ ಆದ್ರೆ ಮತ್ತೆ ಕಳೆದ 15 ವರ್ಷದಲ್ಲಿ ಎಷ್ಟು ಮಳೆ ಬಿದ್ದಿದೆ ನಿಮ್ಮ ಏರಿಯಾದಲ್ಲಿ ಅದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು ಒಂದು ಲಿಮಿಟ್ ಫಿಕ್ಸ್ ಮಾಡ್ತಾರೆ. ಆ ಲಿಮಿಟ್ ಫಿಕ್ಸ್ ಮಾಡಿದ್ಮೇಲೆ ಅದಕ್ಕಿಂತ ಜಾಸ್ತಿ ಮಳೆ ಆದ್ರೆ ನಿಮ್ಗೆ ಪರಿಹಾರ ಬರ್ತದೆ. ಆ ಜಾಸ್ತಿ ಮಳೆಗಿಂತ ಮುಂಚೆನೆ ಸರ್ ಒಂದು 15 ದಿವಸದಲ್ಲಿ ಯಥೇಚ್ಛ ಮಳೆ ಹೋಗ್ಬಿಟ್ಟಿರುತ್ತೆ ಸರ್, ಮತ್ತೆ ಬಿಸಿಲಾಗುತ್ತೆ. ಅವ್ರು ಮಳೆ ಇಲ್ಲ ಅಂತ ಕೊಟ್ರೆ ಫಸಲು ಹೋಗೇ ಬಿಟ್ಟಿರುತ್ತೆ ನಮ್ಗೆ. ಯಾಕಂದ್ರೆ ಈ ರಶ್ಮಿ ಮಳೆ ಬಿತ್ತು ಅಂದ್ರೆ ಅಡಿಕೆ ಎಲ್ಲ ಉದುರೋಗಿದೆ, ಕಾಯಿ ಈಚಾಗಿರೋದು. ಅವ್ರು ಅಷ್ಟು ಮಳೆ ಇದ್ರಲ್ಲಿ ನಮ್ಗೆ ವಿಮೆ ಕಟ್ಟಿರ್ತೀವಿ ನಾವು. ಅಡಿಕೆ ಫಸಲು ನೋಡಿದ್ರೆ ಈಗಿರುತ್ತೆ, ಹಸಿನಿ ಮಳೆಯಲ್ಲಿ ಎಲ್ಲ ಉದುರೋ ಕೆಳಗೆ ಹೋಗುತ್ತೆ. ಯಾವ ತರ ಎರಡು ಸ್ಪ್ರೇನು ಮಾಡಿ ನೋಡಿದೆ, ಏನೋ ಅಂಟು ಹಾಕೊಂಡು ನೋಡಿದ್ರೆ ಅದನ್ನು ಹೊಡಿಸ್ದೆ. ಆಮೇಲೆ ನಮ್ಮ ಪಕ್ಕದ ತೋಟದಲ್ಲಿ ಏಲಕ್ಕಿನ ಹಾಗೆ ಇದೆ ಪಕ್ಕದ. ಈಗ ನಾನು ಹೇಳಿದ ಅರ್ಥ ಆಯ್ತಾ ಗೋವಿಂದೇಗೌಡ್ರೆ? ಈಗ ನೀವು ಒಂದು ಕೇಸ್ ಹೇಳ್ತಾ ಇದ್ರಿ, ಈಗ ಇಡೀ ಹೋಬಳಿದು ಇಡೀ ಗ್ರಾಮ ಪಂಚಾಯತಿ ವ್ಯಾಪ್ತಿದು ಇಡೀ ತಾಲೂಕ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು ಕಳೆದ 15 ವರ್ಷದಲ್ಲಿ ಯಾವ ರೀತಿ ವಾತಾವರಣ ಬದಲಾವಣೆ ಆಗಿದೆ ಅನ್ನೋದನ್ನ ನೋಡಿ, ಮತ್ತೆ ಯಾವ್ಯಾವ ಬೆಳೆಗೆ ಯಾವ್ಯಾವ ಹಂತದಲ್ಲಿ ಮಳೆಗಳು ಜಾಸ್ತಿ ಆದ್ರೆ ಡ್ಯಾಮೇಜ್ ಆಗ್ತದೆ ಅಂತನ್ನೋದನ್ನು ಪರಿಗಣನೆ ಮಾಡ್ಕೊಂಡು ಒಂದು ಲಿಮಿಟ್ ಫಿಕ್ಸ್ ಮಾಡಿ ಮಾಡಿರ್ತಾರ ಅವರು. ಆ ಲಿಮಿಟ್ ಫಿಕ್ಸ್ ಮಾಡಿ ಆ ಲಿಮಿಟ್ಗಿಂತ ಜಾಸ್ತಿ ಆದ್ರೆ ಅಥವಾ ಅದಕ್ಕಿಂತ ಇನ್ನೊಂದು ಲಿಮಿಟ್ ಕಡಿಮೆ ಪ್ರಮಾಣವನ್ನು ಇಟ್ಟಿರ್ತಾರೆ, ಕಡಿಮೆ ಪ್ರಮಾಣಕ್ಕಿಂತ ಇನ್ನೂ ಕಡಿಮೆ ಆದ್ರೆ ಅಲ್ಲಿ ವಿಮೆ ಬರಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಾರೆ ಅದನ್ನ. ಆಯ್ತಾ? ಸೊ ಆ ಅವಕಾಶದ ಮೇಲೆ ಆಗೋದು ವಿನಃ ನಾವು ಏನೋ ನೋಡಿ ಏನೋ ನೋಡ್ದಲ್ಲೇ ಫಿಕ್ಸ್ ಮಾಡಕ್ ಹೋಗೋದಿಲ್ಲ ಸರ್ಕಾರ ಅದನ್ನ. ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ನೋಡಿ ನೋಡಿ ಮಾಡಿ ಮಾಡಿರ್ತಾರೆ. ಈ ಉದಾಹರಣೆಗೆ ಎತ್ತೂರು ಭಾಗದಲ್ಲಿ ಕಳೆದ 3 ವರ್ಷದಿಂದ ಸುಮಾರು ಗ್ರಾಮ ಪಂಚಾಯತಿಗಳಿಗೆ ಎತ್ತೂರು ಗ್ರಾಮ ಪಂಚಾಯತಿಗಳಿಗೆ ಸರಾಸರಿ ವಿಮೆ ಮತ್ತೆ ಪಾವತಿ ಆಗ್ತಾನೇ ಬರ್ತಾ ಇದೆ. ಅದು ಹೌದು, ಲಾಸು ಬೆಳೆ ಲಾಸ್ ಆಗ್ತಾ ಇರ್ಬೋದು ನಿಮ್ಗೆ, ಬಟ್ ವಿಮಾ ಮೊತ್ತನು ಪಾವತಿ ಆಗ್ತಾ ಇದೆ ನಿಮ್ಗೆ. ನೀವು 3 ತಿಂಗಳು ಹೇಳಿದ್ರಲ್ಲ, 3 ತಿಂಗಳು ಅವಧಿ ಕಳೆದ ತಕ್ಷಣ ಹೋದ ವರ್ಷ ಗದ್ದೆ ಕುಯ್ಲಿಂದಲೂ ಮಳೆ ಹೆಚ್ಚು ಬಂತು, ಅದನ್ನು ಕನ್ಸಿಡರ್ ಮಾಡ್ಕೊಂಡಿರ್ತಾರೆ, ಅದನ್ನು ಕನ್ಸಿಡರ್ ಮಾಡ್ಕೊಂಡಿರ್ತಾರೆ. ಈಗ 3 ತಿಂಗಳು ಆದ್ಮೇಲೆ ಉದಾಹರಣೆಗೆ ನೀವ್ ಹೇಳ್ತಾ ಇರೋದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮಾಹಿನಲ್ಲಿ ತಿಂಗಳುಗಳಲ್ಲಿ ಆಗ್ಲೂ ಮಳೆ ಪ್ರಮಾಣ ನೋಡಿರ್ತಾರೆ. ಆಗ ಅದು ಏನು ಕಾಳು ಮೆಣಸು ಯಾವ ಹಂತದಲ್ಲಿ ಇರ್ತದೆ ಅಂತ ನೋಡಿರ್ತಾರೆ ಅದನ್ನ. ಹಾಗಾಗಲಿ ಕೊಯ್ಲು ಆಗಿರ್ತದೆ, ಅವಾಗ ಕಾಳು ಮೆಣಸು ಬೆಳೆ ಇರ್ತದೆ, ಗೆಡ್ಡೆ ಸಾಯಬಹುದು ಅಥವಾ ವಿಲ್ಟು ಬರಬಹುದು, ಅದನ್ನ ಗಮನದಲ್ಲಿ ಇಟ್ಕೊಂಡು ಅವಾಗ ಎಷ್ಟು ಮಳೆ ಆಗ್ಬೇಕು, ಎಷ್ಟು ಮಳೆ ಆಗ್ಬೇಕಿತ್ತು, ಎಷ್ಟು ಮಳೆ ಆಗಿದೆ ಅದನ್ನೊಂದು ಫಿಕ್ಸ್ ಮಾಡಿ ಅದಕ್ಕೂ ನಿಮ್ಗೆ ನೋಡಿ ಅದಕ್ಕೂ ಇನ್ಶೂರೆನ್ಸ್ ಫಿಕ್ಸ್ ಮಾಡಿ ಕೊಡ್ತಾರೆ ಅವರು. ಆಯ್ತಾ? ಎಲ್ಲ ಪ್ರಮಾಣ ಮಾಡೇ ಮಾಡೋದು, ಸುಮ್ ಸುಮ್ನೆ ಮಾಡೋದಿಲ್ಲ ಅದನ್ನೆಲ್ಲ. ಆಯ್ತಾ, ಯಾಕೆಂದ್ರೆ ಕೇಂದ್ರದಿಂದ ಒಂದು ತಂಡ ಕಳಿಸ್ತಾರೆ. ಅದ್ ಬಿಡ್ರಿ, ಅದು ಪರಿಹಾರದ್ದು, ಅದಕ್ಕೂ ವಿಮೆಗೂ ಸಮಸ್ಯೆ ಇಲ್ಲ. ಅದು ನಿಮ್ದೇನಂತ ಹೇಳಿದ್ರೆ ಅತಿ ದೊಡ್ಡ ಡ್ಯಾಮೇಜ್ ಆಗಿ ಮಳೆ ಬಿದ್ದು ಅತಿವೃಷ್ಟಿ ಅನಾವೃಷ್ಟಿ ಆಗ್ತದಲ್ಲ, ಅವಾಗ ತಂಡಗಳು ಬರೋದದು. ಅದು ವಿಮೆಗೂ ಅದಕ್ಕೂ ಸಂಬಂಧ ಇಲ್ಲ. ವಿಮೆನಲ್ಲಿ ಏನಿದ್ರು ಏನು ಮಳೆ ಪ್ರಮಾಣ, ಗಾಳಿ ಪ್ರಮಾಣ, ಆಮೇಲೆ ಬಿಸಿಲು ಪ್ರಮಾಣ ನೋಡೇ ವಿಮೆ ಕೊಡುವಂತದ್ದು. ಅದು ಅವ್ರ ತಂಡಗಳ ಮೇಲೆ ಡಿಪೆಂಡ್ ಆಗಿರೋದಿಲ್ಲ ಅದು. ಆಯ್ತಾ ಸರ್, ನೋಡೋಣ ಸರ್. ಈ ಸರಿ ಯೋಜನೆ ಮಾಡಿ ಕಟ್ಟಿದ್ರಿ, ಕಟ್ಟಿ ಕಟ್ಟಿ ಕಟ್ಟಿ. ಓ, ನಿಮ್ಗೆ ಹೋದ್ಸಲ ಎಲ್ಲ ಬಂದಿಲ್ವಾ ನಿಮ್ಗೆ ಯಾವಾಗ್ಲೂ? ಅಲ್ಲ, ಹೊಸರಿ ಬಂತು. ನಾವು ಸ್ವಲ್ಪ ಜನ ಬಿಟ್ಟಿದ್ದನ್ನು ಕೊಡ್ಸಿದ್ವಿ ಬೆಳೆಗಾರ ಸಂಘದಿಂದ. ಹ್ಮ್, ಬಿಟ್ಟೋಗಿತ್ತು. ಕೊಡ್ಸಿ ಕೊಡ್ಸಿ ಕೊಡ್ಸಿ. ಹ ಕೊಡ್ಸಿದ್ವಿ, ಅದನ್ನು ಗಲಾಟೆ ಮಾಡಿ ಬ್ಯಾಂಕ್ ಮ್ಯಾನೇಜರ್ ಇದನ್ನ ತಗೊಂಡು ಹೋಗಿ ಕೊಡ್ಸಿದೀವಿ. ಹ, ಜನಗಳಿಗೆ ತೊಂದರೆ ಆಗಿರುತ್ತೆ. ನಮ್ ತೋಟದಲ್ಲಿ ಪಕ್ಕ ತೋಟದ ಹೋಗಿರುತ್ತೆ. ಹೌದು, ನಾನ್ ತಗೊಂಡಾಗ ಅವ್ರು ಹೊಟ್ಟೆ, ಅವ್ರು ಗೋವಿಂದ ಗೌಡರು ರಾಜಕೀಯ ಮಾಡಿದ್ರು ತಗೊಂಡಿದ್ರು ಅಂತಾರೆ ಅಂತ ನಾವು ಅವ್ರಿಗೂ ಕೊಡ್ಸಿದೀವಿ ಬೆಳೆಗಾರ ಸಂಘದವ್ರು. ಸರಿ ಸರಿ, ಆಯ್ತು, ಒಳ್ಳೇದಾಗ್ಲಿ, ಕೊಡಿಸಿ ಎಲ್ಲರಿಗೂ ಕೊಡಿಸಿ. ಕೊಡಿಸಿ, ಧನ್ಯವಾದ ಗೋವಿಂದ ಗೌಡರು. ಅದರಿಂದ ಈಗ ದಾಳಿಂಬೆ ಮತ್ತು ಮಾವು ಬೆಳೆಗಳಿಗೆ ನಮ್ಮ ಅರಸೀಕೆರೆ ತಾಲೂಕಿಗೆ ಮಾತ್ರ ಅವಕಾಶ ಮಾಡಲಾಗಿದೆ. ಸೊ ಅರಸೀಕೆರೆ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯತ್ಗಳು ವಿಮೆಯನ್ನು ಕಟ್ಟಬಹುದು. ಸೊ ದಾಳಿಂಬೆ ಬೆಳೆಗೆ ಅದು ಸಹ ಒಂದು ಎಕರೆಗೆ 2540, ಅದು ಪ್ರೀಮಿಯಂ ಕಟ್ಟಲಿಕ್ಕೆ ಕೊನೆ ದಿನಾಂಕ 36. ಮಾವು ಬೆಳೆಗೆ 1600 ಎಕರೆಗೆ ರೈತರು ಕಟ್ಟಬೇಕಾಗಿರುವಂತ ಮೊತ್ತ, ಕೊನೆ ದಿನಾಂಕ 31/7, ಇದಕ್ಕೆ ಟೈಮ್ ಇದೆ. ಅದರಿಂದ ರೈತರುಗಳು ದಯಮಾಡಿ 36ರೊಳಗೆ ತಮ್ಮ ವಿಮಾ ಮೊತ್ತವನ್ನ ಲೋನಿ ಫಾರ್ಮರ್ಸ್ ಆದ್ರೆ ಬ್ಯಾಂಕ್ ಗಳಿಗೆ ಇನ್ಫಾರ್ಮೇಶನ್ ಕೊಟ್ಟರೆ ಅವರೇ ಕಟ್ ಮಾಡಿ ಕಟ್ತಾರೆ. ನಾನ್ ಲೋನಿ ಫಾರ್ಮರ್ಸ್ ಆದ್ರೆ ತಮ್ಮ ನಿಯರ್ ಬೈ ಬ್ಯಾಂಕ್ ಅಥವಾ CSC ಸೆಂಟರ್ಗಳಿಗೆ, ಕಾಮನ್ ಸರ್ವಿಸ್ ಸಿಟಿಜನ್ ಸರ್ವಿಸ್ ಸೆಂಟರ್ಗಳಿಗೆ ಹೋಗಿ, ಸಾಮಾನ್ಯ ನಾಗರಿಕ ಸೇವಾ ಕೇಂದ್ರಗಳಿಗೆ ಹೋಗಿ ವಿಮಾ ಮೊತ್ತವನ್ನು ಪಾವತಿ ಮಾಡಿ ಇದರ ಸೌಲಭ್ಯವನ್ನು ಪಡ್ಕೊಳ್ಬಹುದು ಅವರು. ಪ್ರೀತಿಯ ಕೇಳುಗರೆ, ಇವತ್ತು ಕೃಷಿ ತರಂಗ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ವಿವಿಧ ಯೋಜನೆಗಳ ಅಡಿಯಲ್ಲಿ ರೈತರಿಗೆ ದೊರೆತಕ್ಕಂತಹ ಸವಲತ್ತುಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೇರ ಫೋನ್ಇನ್ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನೀವು ಕರೆ ಮಾಡಿ ಮಾತನಾಡಲಿಕ್ಕೆ ಬಳಸಬೇಕಾದಂತಹ ಸಂಖ್ಯೆಗಳು 2452258, ಮತ್ತೊಂದು ಸಂಖ್ಯೆ 2462889, HD ಕೋಡ್ ಸಂಖ್ಯೆ 08172. ಮುಂದಿನ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ, ಹಲೋ. ಇನ್ನು ಆಲೂಗಡ್ಡೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚಟುವಟಿಕೆಗಳು ಪ್ರಾರಂಭ ಆಗಿದ್ದಾವೆ. ಈ ಕುಡಿಕಾಂಡ ಸಸಿದು ಕೂಡ ಈ ಒಂದು ಹೊಸ. ಹಲೋ, ಹಲೋ, ನಮಸ್ತೆ ಸರ್. ನಾವು ಇಲ್ಲಿಂದ ಸರ್, ಶಾಂತಿಗ್ರಾಮ. ಹೆಸರು ಹೇಳಿ. ಮಾದೇವಪ್ಪ ಅಂತ ಸರ್. ಹೇಳಿ ಮಾದೇವಪ್ಪ ಅವರು, ಏನ್ ಸಮಸ್ಯೆ ಇದೆ? ಅಲ್ಲ, ಏನಿಲ್ಲ ಸರ್, ಸಮಸ್ಯೆ ಅಂದ್ರೆ ಈಗ ಇಪ್ಪಲಿ ಗಿಡದಿಂದ ನಾವು ಕಾಳು ಮೆಣಸನ್ನ ಅದು ಕ್ರಾಸ್ ಮಾಡಿ ಅದು ರೋಗ ನಿರೋಗ ತಳಿ ಅಂದ್ಬಿಟ್ಟು ನೀವ್ ಹೇಳ್ತಾ ಇದ್ರಲ್ಲ ಸರ್, ಅದ ಎಲ್ಲಿ ಸಿಗ್ತದೆ ಸರ್ ಗಿಡಗಳು, ಅದ್ರ ಬಗ್ಗೆ? ಈಗ ಮಾದೇವಪ್ಪನೇ ಶಾಂತಿ ಗ್ರಾಮ ಭಾಗಕ್ಕೆ ಇಪ್ಪಳಿ ಗಿಡದ ಮೇಲೆ ಕಸಿ ಮಾಡಿದ್ದಂತಹ ನೀವ್ ಹೇಳ್ತಾ ಇರೋದು ಕಾಳು ಮೆಣಸು ಬಳ್ಳಿ ನೀವೇನ್ ಹೇಳ್ತಾ ಇದ್ರಿ, ಅದು ನಮ್ಮ ಶಾಂತಿಗ್ರಾಮ ಭಾಗಕ್ಕೆ ಬೇಕಾಗಿಲ್ಲ. ಅದು ಕಾರಣ ಇಷ್ಟೇ, ಇಪ್ಪಳಿ ಗಿಡ ನಾವು ಎಲ್ಲಿ ಬೆಳಲಿಕ್ಕೆ ಶಿಫಾರಸ್ ಮಾಡ್ತೀವಿ ಅಥವಾ ಹೇಳ್ತೀವಿ ಅಂತ ಹೇಳಿದ್ರೆ, ಎಲ್ಲಿ ನೀರು ಜಾಸ್ತಿ ನಿಲ್ತದಲ್ಲ, ಎಲ್ಲಿ ಮಳೆ ಜಾಸ್ತಿ ಬೀಳುವಂಥದ್ದು, ಅದು ಅದಕ್ಕೂ ಅದಕ್ಕೂ ಈಲ್ಡ್ಗೆ ಇಳುವರಿಗೆ ಅದು ಇದಕ್ಕೆ ಸಂಬಂಧ ಇಲ್ಲ. ಅದು ಗೊತ್ತಾಯ್ತರಾ, ಅದು ಎಲ್ಲಿ ಮಳೆ ಬೀಳುವಂಥ ಪ್ರದೇಶಗಳು ಎಲ್ಲಿದೆ ಅಲ್ಲಿ ಸ್ವಲ್ಪ ರೋಗ ಬರ್ತದೆ ಅಂತ. ಆ ರೋಗಕ್ಕೆ ನಮ್ಮ ಹಿಪ್ಪಳಿ ಗಿಡದ ಮೇಲೆ ಕಸಿ ಮಾಡಿದರೆ ಆ ಗಿಡವನ್ನು ಹಾಕೋದ್ರಿಂದ ಆ ರೋಗವನ್ನು ನಿಯಂತ್ರಣ ಮಾಡೋದನ್ನೋ ಉದ್ದೇಶದಲ್ಲಿ ಹಿಪ್ಪಳಿ ಗಿಡದ ಮೇಲೆ ನಾಟಿ ಮಾಡಿದಂತಹ ಕಾಳುಮೆಣಸು ಗಿಡಗಳನ್ನು ನಾಟಿ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ. ಅಂದ್ರೆ ಶಾಂತಿ ಗ್ರಾಮ ಭಾಗದಲ್ಲಿ ಮಳೆನೇ ಬೀಳೋದಿಲ್ಲ, ಹಂಗಾಗಿ ನೀವು ಇಪ್ಪಳಿ ಗಿಡವನ್ನು ಹಾಕ್ಲಿಕ್ಕೆ ಅವಶ್ಯಕತೆ ಇಲ್ಲ. ನೀವು ನೇರವಾಗಿ ನಮ್ಮ ಇಲಾಖೆಯಿಂದ ಗಿಡಗಳು ಸಿಗ್ತವೆ, ನಮ್ಮ ಉದಾಹರಣೆಗೆ ಸಕಲೇಶ್ಪುರದ ಭಾಗದಲ್ಲಿ ಅಥವಾ ಬೇಲೂರು ಭಾಗದಲ್ಲಿ ಗಿಡಗಳು ಸಿಗ್ತವೆ, ನೀವು ತಂದು ಆ ಗಿಡಗಳನ್ನ ನಾಟಿ ಮಾಡಿದ್ರೆ ಸಾಕು. ನೀವು ಇಪ್ಪಳಿ ಗಿಡದ ಮೇಲೆ ಮಾರಾಟ, ಏನ್ ಸಾಯಿಲ್ ಪ್ರಾಬ್ಲಮ್ ಇದೆಯಾ? ಏನ್ ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಇಲ್ಲ, ಯಾವ ಸಾಯಿಲ್ ಪ್ರಾಬ್ಲಮ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ನೀವು ಹೋಗಿ ಗಿಡ ತಂದು ನಾಟಿ ಮಾಡಿ, ಎಲ್ಲ ಸರಿ ಆಗ್ತದೆ. ಆಯ್ತಾ ಸರ್? ಓಕೆ ಸರ್. ಸರ್, ನಿಮ್ಮ ಇದು ನಿಜಕ್ಕೂ ಸಹ ರೈತರಿಗೆ ಇಂತ ಒಂದು ಸಮಂಜಸವಾದ ವಿವರಗ ಕೊಡ್ತಾ ಇದ್ರಲ್ಲ ಸರ್, ನಮ್ಗೆ ತುಂಬಾ ಥ್ಯಾಂಕ್ಸ್. ಒಳ್ಳೇದಾಗ್ಲಿ, ನಿಮ್ಗೂ ಒಳ್ಳೇದಾಗ್ಲಿ. ನೀವು ಹೋಗಿ ಗಿಡವನ್ನು ತಂದು ನಾಟಿ ಮಾಡಿ ಬೆಳೆಸಿ ನಿಮ್ ತೋಟಕ್ಕೆ ಬಂದು ಭೇಟಿ ಮಾಡಿ ನೋಡ್ತೀವಿ ನಾವು. ಆಯ್ತಾ ಮಾದೇವಪ್ಪನರೇ, ಹಾ, ಧನ್ಯವಾದ. ಧನ್ಯವಾದಗಳು ಮಾದೇವಪ್ಪ ಅವ್ರಿಗೆ. ಸೊ ಅದರಿಂದ ಸರ್, ಈಗ ಆಲೂಗೆಡ್ಡೆ ಸಂಬಂಧಪಟ್ಟ ಹಾಗೆ ಆಲೂಗೆಡ್ಡೆಯಲ್ಲಿ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಆಲೂಗೆಡ್ಡೆ ಬಿತ್ತನೆ ಆಗಿದೆ, ಕೆಲವೊಂದು ಕಡೆ ಮಳೆ ಆಗ್ತಿದೆ, ಕೆಲವೊಂದು ಕಡೆ ಮಳೆ ಕಡಿಮೆ ಪ್ರಮಾಣದಲ್ಲಿ ಆಗ್ತಾ ಇದೆ. ರೈತರುಗಳು ಎಲ್ಲವನ್ನ ಸರಿದೂಗಿಸಿಕೊಂಡು ಎಲ್ಲಿ ಮಳೆ ಆಗಿಲ್ಲವೋ ಅಲ್ಲಿ ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಂಡು ನೀರು ಕೊಡುವಂಥದ್ದು, ಎಲ್ಲಿ ಮಳೆಯಾಗಿದೆಯೋ ಅಲ್ಲಿ ರೈತರುಗಳು ನೀರು ನಿಲ್ಲದ ಹಾಗೆ ನೋಡ್ಕೊಳ್ಳೋದು ಬಹಳ ವ್ಯವಸ್ಥಿತವಾಗಿ ನೋಡ್ಕೊಳ್ಬೇಕಾಗ್ತದೆ ಅವರು. ಎರಡನೇದು, ಏನಾರ ರೋಗ ರುಜಿನಗಳು ಬಂದರೆ ನಮ್ಮ ಇಲಾಖೆಯನ್ನು ಸಂಪರ್ಕ ಮಾಡಿ ಅಥವಾ ನಮ್ಮ ಸೋಮನಳ್ಳಿ ಕಾವಲು ವಿಜ್ಞಾನಿಗಳನ್ನ ಸಂಪರ್ಕ ಮಾಡಿ ಅವರು ಯಾವ ಔಷಧಿಯನ್ನು ಸಿಂಪರಣೆ ಮಾಡಬೇಕು ಅಂತ ಹೇಳ್ತಾರೋ ಔಷಧಿಗಳನ್ನ ನಿಯಮಿತ ಸಿಂಪರಣೆ ಮಾಡಿಕೊಂಡು ಬೆಳೆಯನ್ನು ಉಳಿಕೊಳ್ಳಕ್ಕೆ ಪ್ರಯತ್ನ ಪಡಬೇಕು ರೈತರುಗಳು. ಕಾಲ ಈಗೇನಾಗ್ತಾ ಇದೆ, ಈಗ ಅಂಗಾಂಶ ಆಲೂಗೆಡ್ಡೆ ತಂತ್ರಜ್ಞಾನವನ್ನು ನಾವು ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಈಗ ಉತ್ತೇಜನ ಮಾಡ್ತಾ ಇದ್ದೇವೆ. ಪ್ರತಿ ರೈತರಿಗೆ ಯಾರು ಅಂಗಾಂಶ ಆಲೂಗೆಡ್ಡೆಯನ್ನು ಬೆಳೀತಾರೆ ಸಸಿಗಳನ್ನಾಗಿ ಅವರಿಗೆ ಒಂದು ಎಕರೆಗೆ 30,000 ರೂಪಾಯಿ ಸಹಾಯಧನವನ್ನು ನಮ್ಮ ಇಲಾಖೆ ನೀಡ್ತಾ ಇದೆ. ಸೊ ಒಂದು ಎಕರೆಗೆ 30,000 ರೂಪಾಯಿ ಸಹಾಯಧನವನ್ನು ನೀಡ್ತಾ ಇದ್ದೇವೆ. ರೈತರುಗಳು ದಯಮಾಡಿ ಮುಂದೆ ಬಂದು ನಮ್ಮ ಇಲಾಖೆಯನ್ನು ಸಂಪರ್ಕ ಮಾಡಿ ಯಾರು ಅಂಗಾಂಶ ಆಲೂಗೆಡ್ಡೆ ಬೀಜವನ್ನು ಬೆಳೆದಕ್ಕೆ ಆಸಕ್ತರಾಗಿದ್ದೀರೋ ಅವ್ರಿಗೆ ನೀವು ನಮ್ಮ ಇಲಾಖೆ ಸಂಪರ್ಕ ಮಾಡಿ ಗಿಡಗಳನ್ನ ಬೇರೆ ಬೇರೆ ನರ್ಸರಿಗಳಿಂದ ಪಡೆದುಕೊಂಡು ಹೋಗಿ ನೀವು ಬೆಳೆಯಕ್ಕೆ ಪ್ರಯತ್ನ ಪಡಿ. ಕಾರಣ ಇಷ್ಟೇ. ಈಗ ಒಂದು ಯಾವುದೇ ರೈತರು ನಾನು ಸಾಮಾನ್ಯವಾಗಿ ಹೇಳುವಂಥದ್ದು, ಈ ಮುಂಗಾರಿನಲ್ಲಿ 10 ಕ್ವಿಂಟಲ್ನಲ್ಲಿ ಬೆಳೆದ್ರೆ ಮುಂದಿನ ಹಿಂಗಾರಿಗೆ ಮುಂದಿನ ಚಳಿಗಾಲಕ್ಕೆ ಅದನ್ನು ಅವರು 2.5 ಎಕರೆಯಿಂದ 3 ಎಕರೆಗೆ ಹಾಕ್ಬೋದು. ಆ ಹಿಂಗಾರಿನಲ್ಲಿ ಬೆಳೆದಂಥ 2.5 ಎಕರೆಯಿಂದ 2.5 ಎಕರೆ 3 ಎಕರೆಯಿಂದ ಮುಂದಿನ ಮುಂಗಾರಿಗೆ ಅಂದರೆ ಈ ವರ್ಷ ಮುಂದಿನ ಮುಂಗಾರಿಗೆ ಅವರು ಕನಿಷ್ಠ 25 ಎಕರೆಗೆ ಬೇಕಾಗುವಂಥ ಆಲೂಗೆಡ್ಡೆನ ಅವರೇ ಉತ್ಪಾದಿಸ್ಕೊಳ್ಬೋದು. ಸೊ ಈಗ ಅವರು ಕೇವಲ 10 ಕ್ವಿಂಟಲ್ ಹಾಕೊಂಡ್ರೆ 2 ಸೈಕಲ್ಲು ಈಗಿನ ಮುಂಗಾರು ಮತ್ತು ಹಿಂಗಾರು 2 ಸೈಕಲಲ್ಲಿ ಬೆಳೆ ಬೆಳ್ಕೊಂಡ್ರೆ ಮುಂದಿನ ಮುಂಗಾರಿಗೆ ಅವರು ಕಮರ್ಷಿಯಲ್ ಆಗಿ ಸುಮಾರು 25 ಎಕರೆ ಆಲೂಗೆಡ್ಡೆಗೆ ಬೇಕಾದಂತಹ ಆಲೂಗೆಡ್ಡೆನ ಅವರೇ ಬಿತ್ತನೆ ಬೀಜವನ್ನು ಬೆಳ್ಕೊಳ್ಬಹುದು. ಅದನ್ನ ರೈತರುಗಳು ದಯಮಾಡಿ ನೀವು ಒಂದು ಗಮನಿಸಬೇಕಾದಂತ ಅಂಶ, ಎಲ್ಲ ಮುಂದೆ ಬಂದು ಕೇವಲ 10 ಕ್ವಿಂಟಲ್ ಬೆಳ್ಕೊಳ್ಳಿ ನೀವೀಗ. ಸೊ 10 ಕ್ವಿಂಟಲ್ಯಿಂದ ಅದನ್ನ ಮಲ್ಟಿಪ್ಲೈ ಮಾಡಿ ಕನಿಷ್ಠ ನೀವು 25 ಎಕರೆಗೆ ಬೆಳೆ ಬೆಳ್ಕೊಳ್ಬಹುದು, ಮತ್ತೆ ಇಲಾಖೆ ಅದಕ್ಕೆ ಸಹಾಯಧನ ನೀಡ್ತಾ ಇದೆ. ಸೊ ಅದ್ರ ಸವಲತ್ತನ್ನು ಪಡೆದುಕೊಂಡು ನೀವು ಮುಂದಿನ ಮುಂಗಾರಿಗೆ ಬೇಕಾದಂತಹ ಆಲೂಗೆಡ್ಡೆ ಬೀಜವನ್ನು ನೀವೇ ಉತ್ಪಾದನೆ ಮಾಡ್ಕೊಳ್ಳೋದು ನಮ್ಮ ಗುರಿ, ನಮ್ಮ ಇಲಾಖೆ ಗುರಿ. ಏನಂತ ಹೇಳಿದ್ರೆ ರೈತರುಗಳು, ನಮ್ಮ ಜಿಲ್ಲೆಯ ರೈತರುಗಳು ಮುಂದೆ ಬಂದು ಅವರಿಗೆ ಬೇಕಾದಂತಹ ಆಲೂಗೆಡ್ಡೆ ಬಿತ್ತನೆಯನ್ನು ಅವರೇ ಉತ್ಪಾದಿಸಿಕೊಂಡು ಉಪಯೋಗ ಮಾಡಿಕೊಂಡ್ರೆ, ಸೊ ಜಿಲ್ಲೆಯಲ್ಲಿ ಏನು ನಾವು ಆಲೂಗೆಡ್ಡೆ ಬೆಳೆ 25,000 ಹೆಕ್ಟೇರ್ 30,000 ಹೆಕ್ಟೇರ್ ಬರ್ತಾ ಇತ್ತು, ಅಷ್ಟು ಪ್ರದೇಶವನ್ನು ನಾವು ಮರು ತರಬೇಕು ಅಂತ ನಾವು ಪ್ಲಾನ್ ಮಾಡ್ತಾ ಇದ್ದೇವೆ. ನಮಗೆ ನಮ್ಮ ರೈತರು ಆಲೂಗೆಡ್ಡೆ ಬೆಳೆಗಾರರು ಅದಕ್ಕೆ ಸಹಕಾರ ನೀಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೇನೆ. ಮತ್ತೆ ಇನ್ನೇನೆಲ್ಲ ಹೊಸ ಕಾರ್ಯಕ್ರಮಗಳು ಈ ಸೊ ಅದಲ್ಲದಲ್ಲೇ ಈಗ ಅಂಗಾಂಶ ಆಲೂಗೆಡ್ಡೆ ಅಲ್ಲದಲ್ಲೇ ಇನ್ಶೂರೆನ್ಸ್ ಈ ಸೀಸನ್ ನಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಕಾರ್ಯಕ್ರಮ. ದಯಮಾಡಿ ರೈತರುಗಳು, ವಿಶೇಷವಾಗಿ ನಮ್ಮ ಆಲೂರು, ಸಕಲೇಶ್ವರ, ಬೇಲೂರು ಭಾಗದ ರೈತರುಗಳು, ಸೊ ತಮ್ಮ ಹತ್ತಿರದ ತಾವು ಸಾಲ ಪಡೆದಿರುವ ಬ್ಯಾಂಕ್ಗಳು ಅಥವಾ ಸಾಲ ಪಡೆದೇ ಇದ್ರೆ ತಮ್ಮ ಹತ್ತಿರದ ಬ್ಯಾಂಕ್ಗಳನ್ನು ಪಡೆದು ವಿಮೆ ಮೊತ್ತವನ್ನು ಪಾವತಿ ಮಾಡಿ. ಎರಡನೇದು ಅಂಗಾಂಶ ಆಲೂಗೆಡ್ಡೆ ಬೀಜದ ಉಪಯೋಗವನ್ನು ಪಡೆದುಕೊಳ್ಳಿ. ಮೂರನೇದು ಉದ್ಯೋಗ ಖಾತ್ರಿ ಯೋಜನೆ. ಈಗಾಗಲೇ ನಮ್ಮ ಇಲಾಖೆಯಿಂದ ಉದ್ಯೋಗ ಖಾತ್ರಿ ಯೋಜನೆ ದೊಡ್ಡ ಪ್ರಮಾಣದಲ್ಲಿ ಅನುಷ್ಠಾನ ಆಗ್ತಾ ಇದೆ ಈಗ. ಸೊ ಅನುಷ್ಠಾನ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಪ್ರಮುಖ ವಾಣಿಜ್ಯ ಬೆಳೆಗಳೇನಿದೆ, ತೆಂಗು, ಅಡಿಕೆ, ಕಾಳು ಮೆಣಸು, ಬೇರೆ ಬೇರೆ ಬೆಳೆಗಳೇನಿದೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ ಮಾತನಾಡಿ. ಸರ್, ನಾನು ರುದ್ರ ಅಂತ ಮಾತಾಡೋದು, ಮೂಡಿಯರ್ ತಾಲೂಕಿಂದ. ಸರ್ ಮಾತಾಡಿ ರುದ್ರ. ಸರ್, ಈಗ ಮೂಡಿಯರ್ ತಾಲೂಕಲ್ಲಿ ನಾವು ಮೆಣಸಿಗೆ ಕಟ್ಟಿ ಹೋದಷ್ಟು ಕಟ್ಟಿದ್ವಿ, ಅದು ಹಣ ಬಂದಿತ್ತು. ಮತ್ತೆ ಇದೇ ಸರ್ ಬೆಳೆ ಕಟ್ಟಬಹುದು ಸರ್ ಮೆಣಸಿಗೆ ಏನಾದ್ರು? ಅಲ್ಲಲ್ಲ, ಈಗ ಹೋದ ವರ್ಷ ನೀವು ವಿಮೆ ಕಟ್ಟಿದ್ರಿ, ಬಂದಿದೆ ಈ ವರ್ಷ ಕಟ್ಟಿ, ಈಗ ಚಾಲು ಆಗಿದೆ ಅಲ್ಲೂ, ಅಲ್ಲೂ 36 ಲಾಸ್ಟ್ ಡೇಟ್ ಅಲ್ಲೂ. ಪ್ರತಿ ವರ್ಷ ಕಟ್ಟಬೇಕು ಅಂತ ಇರೋದು. ಕಳೆದ ವರ್ಷ ಕೊಟ್ಟಿದ್ವಿ, ಈ ವರ್ಷ ಕೊಡಬಾರದು ಅಂತ ಏನಿಲ್ಲ. ಏನು ಸಮಸ್ಯೆ ಇಲ್ಲ ರುದ್ರ ಅವರೇ, ದಯಮಾಡಿ. ಒಟ್ಟು 39,000 ಇನ್ಸೂರೆನ್ಸ್ ಕ್ಲೈಮ್ ಆಗಿಲ್ಲ, ಬಟ್ 12,000 ಮಾತ್ರ ಕೊಟ್ರು ಸರ್, ಅರ್ಧಕ್ಕರ್ಧ ಪೇಮೆಂಟ್ ಕೊಟ್ರು. ಅಲ್ಲ, ನೀವು ಅದನ್ನ ನಿಮ್ಮ ನಮ್ಮ ಮೂಡಿಗೆರೆ ತಾಲೂಕಿನಲ್ಲಿ, ಮೂಡಿಗೆರೆನಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆ ಇದೆಯಲ್ಲ, ಅಲ್ಲಿ ಸಂಪರ್ಕ ಮಾಡಿ, ಅಥವಾ ನೀವು ಯಾವ ಬ್ಯಾಂಕಿಗೆ ಕಟ್ಟಿದ್ರಲ್ಲ ಆ ಬ್ಯಾಂಕಿನ ಮ್ಯಾನೇಜರ್ನ ನೀವು ಸಂಪರ್ಕ ಮಾಡಿ, ಅವರು ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾರೆ ನಿಮಗೆ. ಹೋದ ವರ್ಷ ಕಟ್ಟಿರೋದಕ್ಕೆ ಈ ವರ್ಷ ನಿಮಗೆ ವಿಮೆಯನ್ನ ಕಟ್ಟಲಿಕ್ಕೆ 36 ಕೊನೆ ದಿನಾಂಕ ಇದೆ. ದಯಮಾಡಿ ಹೋಗಿ ಬೇಗ ವಿಮೆಯನ್ನ ಕಟ್ಟಿ. ಧನ್ಯವಾದ ರುದ್ರ. ಸೊ ಉದ್ಯೋಗ ಖಾತ್ರಿ ಯೋಜನೆಯಡಿ ನಾವು ನಮ್ಮ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಗಳಾದ ತೆಂಗು, ಅಡಿಕೆ, ಆಮೇಲೆ ಟಿಶ್ಯೂ ಅಂಗಾಂಶ, ಬಾಳೆ, ಮತ್ತೆ ನಮ್ದು ದಾಳಿಂಬೆ, ನಮ್ಮ ಅರಸೀಕೆರೆ ಭಾಗದಲ್ಲಿ ದಾಳಿಂಬೆ, ಮತ್ತೆ ಕಾಳು ಮೆಣಸು, ನಮ್ಮ ಬೇಲೂರು, ಆಲೂರು, ಸಕಲೇಶ್ವರ, ಅರಕಲಗೂಡು ಭಾಗದಲ್ಲಿ ಕಾಳು ಮೆಣಸು, ಈ ರೀತಿಯಾಗಿ ವಾಣಿಜ್ಯ ಬೆಳೆಗಳಿಗೆ ನಾವು ಸಾಕಷ್ಟು ಸವಲತ್ತನ್ನು ಕೊಡ್ತಾ ಇದ್ದೇವೆ. ಸೊ ಎಲ್ಲ ರೈತರುಗಳು ಈಗಾಗಲೇ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯಡಿ ಸಾಕಷ್ಟು ಸಾವಧಾನ ಪಡ್ಕೊಳ್ತಾ ಇದ್ದಾರೆ. ಇನ್ನೂ ಒಳ್ಳೊಳ್ಳೆ ರೈತರುಗಳಿದ್ರೆ ತಾವು ಮುಂದೆ ಬಂದು ನಮಗೇನು ಡಾಕ್ಯುಮೆಂಟ್ಗಳು ಬೇಕು ಅದನ್ನು ನಮ್ಮ ಇಲಾಖೆಗೆ ಸಂಪರ್ಕ ಮಾಡಿ ಆ ಡಾಕ್ಯುಮೆಂಟ್ಗಳನ್ನ ಕೊಟ್ಕೊಂಡು ತಮ್ಮ ಹತ್ತಿರದ ಗ್ರಾಮ ಪಂಚಾಯತಿನ ಸಂಪರ್ಕ ಮಾಡಿ ಅಲ್ಲಿ ಕ್ರಿಯೋಜನೆ ಅನುಮೋದನೆ ಮಾಡಿಸಿಕೊಂಡು ಸೊ ಈ ಯೋಜನೆ ಉದ್ಯೋಗ ಖಾತರಿ ಯೋಜನೆ ಸವಲತ್ತನ್ನು ಪಡ್ಕೊಳ್ಬಹುದು ಅವರು. ಅಂತಿಮವಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಕೃಷಿಕರಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ? ನಾನೇನಿಲ್ಲ, ನಮ್ಮ ಜಿಲ್ಲೆಯ ರೈತ ಬಾಂಧವರು ಈಗಾಗಲೇ ಮುಂಗಾರು ಪ್ರಾರಂಭವಾಗಿದೆ, ಮುಂಗಾರಿನಲ್ಲಿ ನಾವು ಅನೇಕ ಉತ್ತಮ ಬೆಳೆಗಳನ್ನ ಬೆಳೆಯಲಿಕ್ಕೆ ಅವಕಾಶ ಇದೆ. ಸೊ ಉದ್ಯೋಗ ಖಾತರಿ ಯೋಜನೆ ಸಾಕಷ್ಟು ಬೆಳೆಯಲಿಕ್ಕೆ ಅವಕಾಶ ಇರೋದ್ರಿಂದ ನಿಮ್ಮ ಹತ್ತಿರದ ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ತೋಟಗಾರಿಕೆ ಇಲಾಖೆನ ಸಂಪರ್ಕ ಮಾಡಿ ಅಥವಾ ರೈತ ಸಂಪರ್ಕ ಕೇಂದ್ರದಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ತಮಗೆ ಬೇಕಾದಂತಹ ಮಾಹಿತಿಯನ್ನು ಪಡೆದುಕೊಂಡು ಬೇರೆ ಬೇರೆ ವಾಣಿಜ್ಯ ಬೆಳೆಗಳನ್ನು ಬೆಳೆಯಲಿಕ್ಕೆ ನೀವು ಪ್ರಯತ್ನ ಪಡಿ. ಮತ್ತೆ ಬೆಳೆಗಳಲ್ಲೂ ಸಹ ನೀವು ಏನು ನಾವು ಬೆಳೆ ವೈವಿಧ್ಯತೆ ಅಂತ ಹೇಳ್ತೀವಿ, ಆ ಬೆಳೆ ವೈವಿಧ್ಯತೆಯನ್ನು ಬೆಳ್ಕೊಳ್ಳಿ, ಒಂದೇ ಹೊಲದಲ್ಲಿ ಒಂದೇ ಬೆಳೆ ಮೇಲೆ ಅವಲಂಬಿತರಾಗ್ಬಿಡಿ ನೀವು. ಸೊ ನೀವು ಬೇರೆ ಬೇರೆ ರೈತರುಗಳ ಸಂಪರ್ಕ ಮಾಡ್ಕೊಳ್ಳಿ, ಸಂಪರ್ಕ ಮಾಡಿಕೊಂಡು ಬೆಳೆ ವೈವಿಧ್ಯತೆಯನ್ನು ಮಾಡ್ಕೊಂಡು ಸೊ ಆ ಬೆಳೆ ಒಂದು ಬೆಳೆನಲ್ಲಿ ನಷ್ಟ ಆದರೆ ಇನ್ನೊಂದು ಬೆಳೆ ನಿಮಗೆ ಬರಬೇಕು ಆದಾಯ, ಆ ರೀತಿ ನೋಡ್ಕೊಳ್ಳಿ, ನೀವು ನೋಡ್ಕೊಂಡು ಆದಾಯವನ್ನು ದ್ವಿಗುಣಗೊಳಿಸಿಕೊಳ್ಳಿ ಅನ್ನೋದೇ ನಮ್ಮ ಆಶಯ. ಒಳ್ಳೆಯದು ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತೋಟಗಾರಿಕೆ ಇಲಾಖೆಯಿಂದ ವಿವಿಧ ಯೋಜನೆಗಳ ಅಡಿಯಲ್ಲಿ ರೈತರಿಗೆ ದೊರೆಯುವ ಸವಲತ್ತುಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ಮಾಡಿಕೊಟ್ರಿ, ನಮ್ಮ ಕೇಳುಗರ ಪ್ರಶ್ನೆಗೂ ಕೂಡ ತಾವು ಉತ್ತರಿಸಿದ್ರಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್, ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೂ ತೋಟಗಾರಿಕೆ ಇಲಾಖೆಯಿಂದ ವಿವಿಧ ಯೋಜನೆಗಳಡಿಯಲ್ಲಿ ರೈತರಿಗೆ ದೊರೆಯುವ ಸವಲತ್ತುಗಳ ಕುರಿತು ಹಾಸನ ಜಿಲ್ಲೆಯ ತೋಟಗಾರಿಕಾ ಉಪನಿರ್ದೇಶಕರಾದ ಹೆಚ್ಆರ್ ಯೋಗೇಶ್ ಅವರೊಂದಿಗೆ ನೇರ ಫೋನಿನ್ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ತಾಂತ್ರಿಕ ಸಹಕಾರ ಡಿ ಅರವಿಂದನ್ ಮತ್ತು ದಿನಕರ ಶಾಸ್ತ್ರಿ. ರೈತ ಬಾಂಧವರೇ, ಇದರೊಂದಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ನಮ್ಮ ನಾಳಿನ ಕಿಸಾನ್ ವಾಣಿಯಲ್ಲಿ ಜಾನುವಾರುಗಳಲ್ಲಿ ರೋಗ ನಿರೋಧಕ ವ್ಯವಸ್ಥೆ, ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಬಿಸಿ ಗಿರೀಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಇದುವರೆಗೂ ಮೂಡಿಬಂತು. ನೂರ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ ಎಫ್ಎಂ. ಚಿಕ್ಕಮಗಳೂರಿನ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಜನರಲ್ ನರ್ಸಿಂಗ್ ಅಂಡ್ ಮಿಡ್ವೈಫರಿ ಕೋರ್ಸ್ ಹಾಗೂ ಎಲ್ಲಾ ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪಾಸ್. ವಿಶಾಲವಾದ ಕ್ಯಾಂಪಸ್, ಸುಸಜ್ಜಿತ ಪ್ರಯೋಗಾಲಯ, ಹಾಸ್ಟೆಲ್ ಫೆಸಿಲಿಟಿ ಲಭ್ಯ. ಅಡ್ಮಿಷನ್ಗಾಗಿ ವಿದ್ಯಾರ್ಥಿ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಕಾಲೇಜ್, ಮುಗುಳುವಳ್ಳಿ, ಚಿಕ್ಕಮಗಳೂರು. ಕಾಲ್ 9480030041. ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ರಸವಾರ್ತೆ, 6:51 ನೇರ ಪ್ರಸಾರದಲ್ಲಿ ಅಂತ್ಯಾಕ್ಷರಿ ಕಾರ್ಯಕ್ರಮ, 7:45 ಕನ್ನಡದಲ್ಲಿ ಭಾಷಣ, 9:00 ಕ್ಷಿತಿಜ ಲಿಟರರಿ ಗುರು ಸಾಹಿತ್ಯ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ಕವಯತ್ರಿ ಹಾಗೂ ಬರಹಗಾರ್ತಿ ಪ್ರತಿಭಾ ನಂದಕುಮಾರ್. 10:00 ನಾಟಕ ಹೊರೆ, ರಚನೆ ಶಾರದಾ ರಾಜಶೇಖರ್, ನಿರ್ದೇಶನ ರಘು ಹೆಗ್ಡೆ. 10:35 ನಮ್ಮ ನಿಲಯದಿಂದ